ಪಡ್ಕೊಳ್ಬಹುದು. ಹೀಗೆ ಹತ್ತಾರು ಬೆಳೆ ಉತ್ಪಾದನೆಯ ಸಂದರ್ಭಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಕಲಿಕೆ ಯಂತ್ರಗಳು ಬಳಕೆಯಾಗ್ತವೆ ಮತ್ತು ಬರುವ ದಿವಸಗಳಲ್ಲಿ ಈ ರೀತಿಯ ಬಳಕೆ ಇನ್ನಷ್ಟು ಹೆಚ್ಚುವುದಕ್ಕೆ ಅವಕಾಶ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಕಲಿಕೆ ಯಂತ್ರಗಳು ಅನಿವಾರ್ಯ ಆದರೂ ಆಗಬಹುದು. ಈ ದೃಷ್ಟಿಯಿಂದ ಮುಂದಿನ ಕೃಷಿ ಬೆಳವಣಿಗೆಯಲ್ಲಿ ಇದು ಹೆಚ್ಚಿನ ಪಾತ್ರವನ್ನು ನಿರ್ವಹಿಸುವುದಕ್ಕಿದೆ. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಕೇಳಿ ನವಜಾತ ಶಿಶುಗಳ ಹೃದಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ. ಡಾಕ್ಟರ್ ಪ್ರೇಮ್ ಆಳ್ವ, ಎಜೆ ಆಸ್ಪತ್ರೆಯ ಮಕ್ಕಳ ಹೃದ್ರೋಗ ತಜ್ಞರು ಇವರೊಂದಿಗೆ ಸಂದರ್ಶನ. ಕೇಳುವರೆ, ನವಜಾತ ಶಿಶುಗಳ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಏನೇನು ಬರ್ತವೆ ಹಾಗೂ ಯಾವ ರೀತಿ ಇದಕ್ಕೆ ಚಿಕಿತ್ಸೆಯನ್ನು ಪಡೆಯಬೇಕು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಳ್ಳುವುದಕ್ಕೆ ಮಂಗಳೂರಿನ ಎಜೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜಿನ ಮಕ್ಕಳ ವಿಭಾಗದ ಹೃದಯ ರೋಗ ತಜ್ಞರಾದಂತಹ ಡಾಕ್ಟರ್ ಪ್ರೇಮ ಆಳ್ವ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೇಳಿ, ಈ ನವಜಾತ ಶಿಶುಗಳಲ್ಲಿ ಕಂಡುಬರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು, ಇದರ ಗಂಭೀರತೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ಹುಟ್ಟಿ ಮಕ್ಕಳಲ್ಲಿ 1% ಮಕ್ಕಳಿಗೆ ಹೃದಯ ತೊಂದರೆ ಇರ್ತದೆ. ಅಂದರೆ 1,000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 8 ಮಕ್ಕಳಿಗೆ ಹುಟ್ಟಿದಿಂದಲೇ ಹೃದಯ ತೊಂದರೆ ಇರ್ತದೆ. ನಮ್ಮ ದೇಶದಲ್ಲಿ ಸಾಧಾರಣ ಪ್ರತಿ ವರ್ಷ 1.5 ಲಕ್ಷದಿಂದ 2 ಲಕ್ಷ ಮಕ್ಕಳವರೆ ಹೃದಯ ತೊಂದರೆಯಿಂದ ಹುಟ್ಟುತ್ತಾರೆ. ಬಟ್ ಇದರಲ್ಲಿ ಬೇಜಾರದ ವಿಷಯ ಏನಂದರೆ ಅದರಲ್ಲಿ 10% ಮಕ್ಕಳಿಗೆ ಮಾತ್ರ ಟ್ರೀಟ್ಮೆಂಟ್ ಸಿಗ್ತದೆ. ಇದು ಯಾಕೆ? ಯಾಕಂದರೆ ಕೆಲವು ಕಡೆಯಲ್ಲಿ ಮಾತ್ರ ಅದು ಟ್ರೀಟ್ಮೆಂಟ್ ಮಾಡೋದು. ಎರಡನೇ ವಿಷಯ ಏನಂದರೆ ಕರೆಕ್ಟ್ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಮೂರನೇ ವಿಷಯ, ಕೆಲವು ಜನರಿಗೆ ಗೊತ್ತಿದ್ರೂ ಸಹ ಅವರಿಗೆ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಅದು ಎಷ್ಟು ಖರ್ಚಾಗ್ತದೆ, ಕೆಲವರಿಗೆ ಹಣದ ಪ್ರಶ್ನೆ, ಕೆಲವರಿಗೆ ಹೆದರಿಕೆ ಆಗ್ತದೆ ಟ್ರೀಟ್ಮೆಂಟು, ಆ ಕಾರಣದಿಂದ ಅವರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ಆ ವಿಷಯ ನಾವು ಇವತ್ತು ಮಾತಾಡುವ. ಈಗ ಬೇರೆ ಬೇರೆ ಕಾರಣಗಳಿಂದ ಇಂಥ ಒಂದು ಹೃದಯ ರೋಗ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು, ನವಜಾತ ಶಿಶುಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆ ಬರುವುದಕ್ಕೆ ಕಾರಣಗಳು ಏನೇನು ಹಾಗೂ ಹೇಗೆ ಅದು ಗರ್ಭದಲ್ಲಿ ಇರುವಾಗಲೇ ಅದನ್ನು ಗುರುತಿಸುವುದಕ್ಕೂ ಕೂಡ ಸಾಧ್ಯ ಆಗ್ತದೆ ಹೇಗೆ ಅಂತ. ಹೌದು, ಈಗ ನೋಡಿದ್ರೆ ಕೆಲವು ತಂದೆ ತಾಯಿಗೆ ಹೃದಯ ತೊಂದರೆ ಇದ್ರೆ ಹುಟ್ಟಿದಿಂದ ಮಕ್ಕಳಿಗೆ ಬರೋದು ಚಾನ್ಸ್ ಇದೆ. ಹೆರಿಡಿಟರಿಯಾಗಿ ಕೂಡ ಬರಬಹುದು. ಹೌದು, ಎರಡನೇದು ಒಂದು ಮಗುಗೆ ಹೃದಯ ತೊಂದರೆ ಇದ್ರೆ ಇನ್ನೊಂದು ಮಗುದು ಬರೋದು ಚಾನ್ಸ್ ಸಾಧಾರಣ 10%. ಮತ್ತೆ ಸಂಬಂಧದವರಿಗೆ ಯಾರಾದ್ರೆ ಹೃದಯ ತೊಂದರೆ ಇದ್ರೂ ಸಹ ಮಕ್ಕಳಿಗೆ ಹುಟ್ಟಿದಿಂದ ಹೃದಯ ತೊಂದರೆ ಇರಬಹುದು. ಮತ್ತೆ ತಾಯಿ ಗರ್ಭಿಣಿ ಇದ್ದಾಗ ಈ ಸಾಧಾರಣ ಔಷಧಿ ಎಲ್ಲ ತಗೋಬಹುದು. ಬಟ್ ಬೇರೆ ಯಾವ್ದಾದ್ರು ಔಷಧಿ, ಉದಾಹರಣೆಗೆ ಕೆಲವು ಫಿಕ್ಸ್ಡ್ ಔಷಧ ರೀ, ಬೇರೆ ಯಾವುದಾದ್ರೆ ಕಾಯಿಲೆಗೆ ಔಷಧಿ ತಗೊಂಡ್ರೆ ಅದು ಹಾರ್ಟ್ ಎಫೆಕ್ಟ್ ಆಗಿ, ಹಾರ್ಟ್ ಡೆವಲಪ್ಮೆಂಟ್ ಅನ್ನು ಎಫೆಕ್ಟ್ ಆಗಿ ಹುಟ್ಟಿನಿಂದ ಹೆದರ ತೊಂದರೆ ಬರಲಿಕ್ಕೆ ಚಾನ್ಸ್ ಉಂಟು. ಬಟ್ ಎಲ್ಲಕ್ಕಿಂತ ಜಾಸ್ತಿ ಕಾರಣ ಏನಂದ್ರೆ ಜೆನೆಟಿಕ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಮಗುದು ಜೆನೆಟಿಕ್ಸ್, ಜೀನ್ಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಹೃದಯ ತೊಂದರೆ ಬರಬಹುದು. ಈ ಎಲ್ಲ ಮೂರು ಪ್ರಮುಖವಾಗಿ ಮೂರು ಕಾರಣಗಳನ್ನ ನೀವು ಹೇಳಿದ್ರಿ. ಹೌದು, ಈ ಕಾರಣಗಳಿಗಾಗಿ ಬರುವ ಸಾಧ್ಯತೆ ಇದೆ, ಬರ್ತದೆ ಅಂತಲ್ಲ. ಇಲ್ಲ, ಬರುವ ಸಾಧ್ಯತೆ ಇದೆ. ಹೌದು, ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಹೇಗೆ ಅಂತ. ಈಗ ನೋಡಿ, ಒಂದು ಮಗು ಹೃದಯ ತೊಂದರೆಯಿಂದ ಹುಟ್ಟಿದ್ರೆ ಕರೆಕ್ಟ್ ಟೈಮಲ್ಲಿ ನಾವು ಅದನ್ನು ಕಂಡಿಡಿಸಿ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಅದು ಹೇಗೆ ಅಂದ್ರೆ ಎರಡು ರೀತಿ ಇದೆ. ಒಂದು ಓಪನ್ ಹಾರ್ಟ್ ಸರ್ಜರಿ, ಎರಡನೇದು ಸರ್ಜರಿ ಇಲ್ಲದೆ ಪಿನ್ ಹೋಲ್ ಸರ್ಜರಿ ಮುಖಾಂತರ ಇದನ್ನು ಸರಿ ಗುಣಪಡಿಸಬಹುದು. ಬಹುಶಃ ಚಿಕಿತ್ಸೆಗೆ ಬರುವುದಕ್ಕಿಂತ ಮೊದಲು ಇದನ್ನು ಹೇಗೆ ಡಯಾಗ್ನೋಸ್ ಮಾಡ್ತೀರಿ ಅಂತ ಅಂದರೆ ಹೃದಯ ಸಂಬಂಧಿ ಒಂದು ಕಾಯಿಲೆ ಇದೆ ಅಥವಾ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಗರ್ಭಸ್ಥವಾಗಿರುವಂತಹ ಸಂದರ್ಭದಲ್ಲಿಯೂ ಕೂಡ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಹುಟ್ಟಿದ ನಂತರ ಕಂಡುಹಿಡಿಯುವಂಥದ್ದು ಹೇಗಿದು? ಗರ್ಭಿಣಿ ಇರುವಾಗಲೇ ಕಂಡುಹಿಡಬಹುದು. ಹೇಗೆ ಅಂದರೆ, ಈಗ 4-5 ತಿಂಗಳು ಗರ್ಭಿಣಿ ಇರುವಾಗ ನಾವು ಸ್ಕ್ಯಾನ್ ಮಾಡುವಾಗ ಹೃದಯ ಹೊಟ್ಟೆಯಲ್ಲಿ ಇರೋದು ಮಗುದ ಹೃದಯನೂ ನೋಡಬಹುದು. ಓಹೋ, ಅದರಲ್ಲಿ ಸ್ಪೆಷಲ್ ಸ್ಕ್ಯಾನ್ ಸಹ ಉಂಟು, ಫೀಟಲ್ ಎಕೋ ಅಂತ ಹೇಳಿ. ಅದು ನಾವು ನಮ್ಮ ಡಿಪಾರ್ಟ್ಮೆಂಟು, ಮಕ್ಕಳ ಹೃದಯ ತಜ್ಞರ ಡಿಪಾರ್ಟ್ಮೆಂಟು, ಎಜಿ ಹಾಸ್ಪಿಟಲಲ್ಲಿ ಮಾಡ್ತೇವೆ. ಅದರಲ್ಲಿ ಹೊಟ್ಟೆಯಲ್ಲಿ ಇರೋದು ಮಗುದು ಹಾರ್ಟ್ ಕ್ಲಿಯರ್ ಆಗಿ ಕಾಣ್ತದೆ. ಆದರೆ ನಾವು ಕಂಡಿಡಬಹುದು, ಅಂದರೆ ಹೊಟ್ಟೆಯಲ್ಲಿ ಇರೋದು ಮಗುವಲ್ಲಿ ಹೃದಯ ತೊಂದರೆ ಇದೆಯಾ ಇಲ್ಲ ಅಂತ ನಮಗೆ ಕಂಡಿಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಒಂದು ಮಗುವಿನಲ್ಲಿ ಪೂರ್ತಿ ಹೃದಯದ ಬೆಳವಣಿಗೆ ಆಗ್ಲಿಕ್ಕೆ ಎಷ್ಟು ಸಮಯ, ಅಂದ್ರೆ ಯಾವ ಹಂತದಲ್ಲಿ ಆಗುವಂತ? ಸಾಧಾರಣ 3 ತಿಂಗಳ ಒಳಗಡೆ ಫುಲ್ ಡೆವಲಪ್ ಆಗ್ಬಿಡುತ್ತೆ. ಅದು ಆ ನಂತರ ಕಲಿ ಸೈಜ್ ಮಾತ್ರ ದೊಡ್ಡದಾಗ್ತದ್ದು. ಬಟ್ ಹೃದಯ ತೊಂದರೆ ಇದ್ದದ್ದು ಆ ಟೈಮಲ್ಲೇ ಬಂದಿರ್ತದೆ. ಆಮೇಲೆ ಯಾವ ರೀತಿ ಡಯಾಗ್ನೋಸ್ ಮಾಡುವಂಥದ್ದು ಅಂದರೆ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗ್ತದೆ, ಯಾವ ಪರೀಕ್ಷೆನೆಲ್ಲ ಮಾಡಲಾಗ್ತದೆ? ಹೌದು, ಈಗ ನೋಡಿ ಮಗು ಹುಟ್ಟಿದ ಮೇಲೆ ಕೆಲವು ಮಕ್ಕಳಿಗೆ ತುಟಿ ಮತ್ತು ಕೈ ಕಾಲು ಅಲ್ವಾಗ ನೀಲಿ ಬಣ್ಣ ಆಗ್ತದೆ, ಕೆಲವರಿಗೆ ಪದೇ ಪದೇ ಕೆಮ್ಮು ಕಫ ಜ್ವರ ಬರ್ತದೆ, ಕೆಲವರಿಗೆ ತೂಕ ಬರೋದಿಲ್ಲ, ತುಂಬ ಸಪೂರ ಇರ್ತಾರೆ, ಕೆಲವು ಮಕ್ಕಳಿಗೆ ಹಾಲು ಕುಡಲಿಕ್ಕೆ ಕಷ್ಟ ಆಗ್ತದೆ, ಬಿಟ್ಟು ಬಿಟ್ಟು ಹಾಲು ಕುಡಿತದೆ, ಉಸಿರು ಕಟ್ಟಿದಾಗ ಆಗ್ತದೆ, ಮತ್ತೆ ಉಸಿರಾಟ ಸ್ವಲ್ಪ ಫಾಸ್ಟ್ ಇರ್ತದೆ, ಮತ್ತೆ ದೊಡ್ಡ ಮಕ್ಕಳಿಗೆ ಆಟ ಆಡುವಾಗ ಸುಸ್ತಾಗೋದು, ಕೈಕಾಲು ನೋವಾಗೋದು, ಅಥವಾ ಎದೆ ನೋವು ಬರೋದು, ಎದೆ ಬಡಬಡ ಆಗೋದು, ಇದೆಲ್ಲ ಅದು ಲಕ್ಷಣಗಳು. ಅಂದ್ರೆ ಡಯಾಗ್ನೋಸಿಸ್ ಅಂದ್ರೆ ಅದನ್ನು ಕಂಡುಹಿಡಿಯುವುದು ಹೇಗೆ, ಯಾವ ಪರೀಕ್ಷೆಯನ್ನು ಮಾಡಲು? ಅಕಸ್ಮಾತ್ ಈ ತರ ತೊಂದರೆ ಇದ್ರೆ ಅವ್ರು ಮಕ್ಕಳ ಡಾಕ್ಟರ್ ಹತ್ರ ತೋರಿಸಬಹುದು, ಅವ್ರಿಗೆ ಏನಾದ್ರೆ ಸಂಶಯ ಬಂದ್ರೆ ಅವರು ನಮ್ಮ ಹತ್ರ ಮಕ್ಕಳ ಹೃದಯ ತಜ್ಞರ ಹತ್ರ ಕಲಿಸ್ತಾರೆ ಎಜಿ ಹಾಸ್ಪಿಟಲ್ ಅಲ್ಲಿ, ನಾವು ಅಲ್ಲಿ ಹೃದಯ ಒಂದು ಸ್ಕ್ಯಾನ್ ECG ಎಲ್ಲ ಮಾಡಿ ಯಾವ ತರ ತೊಂದರೆ ಅಂತ ನಾವು ಕಂಡಿಡಬಹುದು. ಈಗ ಎಷ್ಟೋ ತಾಯಂದಿರಿಗೆ ಒಂದು ಸಂಶಯ ಇರ್ಬೋದು, ಅಂಥ ಒಂದು ದಿವಸದೋ ಎರಡು ದಿವಸದೋ ಚಿಕ್ಕ ಒಂದು ಎಳೆಯ ಶಿಶುವನ್ನು ಈ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಅಥವಾ ಒಂದು ಧೈರ್ಯದಲ್ಲಿ ಮಾಡ್ಬೋದಾ ಹೇಗೆ ಅಂತ? ಈಗ ನೋಡಿ, ಎಲ್ಲ ಮಗುಗೆ ಹುಟ್ಟಿದಾಗ ಅಕಸ್ಮಾತ್ ಹುಟ್ಟಿದಾಗ ಹಾರ್ಟಲ್ಲಿ ತೊಂದರೆ ಅಂತ ಕಂಡಿಡಿದ್ರೆ ಅದು ತಕ್ಷಣ ಇಮಿಡಿಯೇಟ್ ಹಾರ್ಟ್ ಸರ್ಜರಿ ಮಾಡಬೇಕಂತ ಏನಿಲ್ಲ. ಯಾವ ಟೈಮ್ಲಿ ಮಗು ಸೀರಿಯಸ್ ಇದ್ರೆ ಅದು ಬೇಗ ಮಾಡಬೇಕಾಗ್ತದೆ, ಬಟ್ ಮಗು ಸೀರಿಯಸ್ ಇಲ್ಲ, ಕೆಲವು ಹಾರ್ಟ್ ತೊಂದರೆ ತನ್ನಷ್ಟಕ್ಕೆ ಸರಿ ಆಗ್ತದೆ, ಅದಕ್ಕೆ ನಾವು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾಡ್ತೇವೆ. ಕೆಲವು ಸಂದರ್ಭದಲ್ಲಿ ನಾವು ಮಗುಗೆ ತೊಂದರೆ ಜಾಸ್ತಿ ಆಗುವಾಗ ನಾವು ಮಾಡ್ತೇವೆ. ಈ ಕಾಲದಲ್ಲಿ ಸಾಧಾರಣ 95% ಇಂದ ಜಾಸ್ತಿ ಸಕ್ಸಸ್ ರೇಟ್ ಆಗ್ತದೆ. ಒಂದು ದಿವಸದ ಎಳೆಯ ಶಿಶುವನ್ನು ಕೂಡ ಈ ಆಪರೇಷನ್ಗೆ ಒಳಪಡಿಸಬಹುದಾ? ಅಗತ್ಯ ಇದ್ರೆ ಮಾಡಿಸ್ಬೇಕಾಗ್ತದೆ. ನಾವು ಕೆಲವು ಮಕ್ಕಳು ಮಾಡಿದ್ದೇವೆ, ಉದಾಹರಣೆಗೆ ಒಂದು ಹೊಸ ಹುಟ್ಟಿದ ಮಗು ಹುಟ್ಟಿದ ದಿವಸ ಅದೇ ದಿವಸ ಸಂಜೆ ನೀಲಿ ಬಣ್ಣ ಆಗಿತ್ತು, ಆಕ್ಸಿಜನ್ ತೀರ ಕಮ್ಮಿ ಆಗಿ ಸಾಧಾರಣ 40-50% ಆಯ್ತು ಆಕ್ಸಿಜನ್, ಮಗುದ ಆಕ್ಸಿಜನ್ ನಾರ್ಮಲ್ ಎಷ್ಟು ಇರಬೇಕಂದ್ರೆ 97-98% ಇರಬೇಕು, ಮಗುದು ಬರೀ 50% ಇತ್ತು, ಉಸಿರಾಡ್ಲಿಕ್ಕೆ ಕಷ್ಟ ಆಗಿತ್ತು. ನಾವು ಮಕ್ಕಳ ಹೃದಯ ತಜ್ಞರ ಹತ್ರ ನಮ್ಮ ಹತ್ರ ಕರ್ಕೊಂಡು ಬಂದ್ರೆ ಎಜಿ ಹಾಸ್ಪಿಟ್ಲಿಗೆ, ನಾವು ಹೃದಯ ಸ್ಕ್ಯಾನ್ ಮಾಡುವಾಗ ಆವಾಗ ಏನು ನೋಡಿದೇವಂದ್ರೆ ಶ್ವಾಸಕೋಶಕ್ಕೆ ಹೋಗೋದು ಪೈಪು ಮತ್ತು ಬಾಡಿಗೆ ಹೋಗೋದು ಪೈಪು ಬದಲಾಗಿತ್ತು, ಬದಲಾಗಿ ಮಗುಗೆ ಹಾರ್ಟ್ ತೀರ ಸೀರಿಯಸ್ ಇತ್ತು. ನಾವು ಇಮ್ಮಿಡಿಯೇಟ್ 3ನೇ ದಿವಸ ಆಪರೇಷನ್ ಮಾಡಿ ಅದನ್ನು ಗುಣಪಡಿಸ್ತೇವೆ. ಮತ್ತೆ ಈಗ ಮಗು ಹುಷಾರುಂಟು, 5 ವರ್ಷ ಆಯಿತು ಮಗು. ಇದೇ ಥರ ಕೆಲವು ಆಪರೇಷನ್ ಮಾಡಿದ್ದೇವೆ, ಬಟ್ ವಿಷಯ ಅನ್ನೋದು ಎಲ್ಲ ಮಕ್ಕಳಿಗೂ ಗೊತ್ತಾದ ತಕ್ಷಣ ಆಪರೇಷನ್ ಮಾಡಬೇಕಂತ ಏನಿಲ್ಲ, ಸೀರಿಯಸ್ ಇದ್ರೆ ಅಗತ್ಯ ಇದ್ರೆ ಹೊಸ ಹುಟ್ಟಿದ ಮಗುಗೂ ಮಾಡಬೇಕು ಅವಶ್ಯಕತೆ ಇರ್ತದೆ. ಯಾವ ಸಂದರ್ಭದಲ್ಲಿ ಇದು ಪ್ರಾಣಾಂತಿಕ ಆಗ್ಬೋದು? ಈಗ ನೋಡಿ, ಕೆಲವು ಮಕ್ಕಳಿಗೆ ಹುಟ್ಟಿದ ತಕ್ಷಣನೇ ಗೊತ್ತಾಗ್ತದೆ, ಕೆಲವು ಮಕ್ಕಳಿಗೆ ಸ್ವಲ್ಪ ದೊಡ್ಡದಾದ ಮೇಲೆ ಉಸಿರಾಟ ತೊಂದರೆ ಆದರೆ ಮಾತ್ರ ಗೊತ್ತಾಗ್ತದೆ. ಕೆಲವು ಅವತ್ತು ಒಂದು ಮಗು ಬಂದಿತ್ತು, 3 ದಿವಸ ಮಗು, ವಾಲ್ವಲ್ಲಿ ಸಾಧಾರಣ 99% ಬ್ಲಾಕ್ ಇತ್ತು. ನಾವು ಆಪರೇಷನ್ ಇಲ್ಲದೆ ಕಾಲಿನ ನರೆಯಿಂದ ಸಣ್ಣ ಸೂಜಿ ಮಾಡಿ ಹಾರ್ಟಲ್ಲೊಂದು ವೈರ್ ಹಾಕಿ ಬೆಲೂನ್ ಹಾಕಿ ನಾವು ಅದನ್ನು ಓಪನ್ ಮಾಡಿದ್ದೇವೆ. ಒಂದು ವಾರ ನಂತರ ಮಗು ಮನೆ ಹೋಗಿತ್ತು ಮತ್ತು ಹುಷಾರಿದೆ ಈಗ. ಈ ಶಸ್ತ್ರಚಿಕಿತ್ಸೆ ಎನ್ನುವಂಥದ್ದನ್ನು ಅಗತ್ಯವಾಗಿ ಮಾಡಬೇಕು ಅಥವಾ ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಚಿಕಿತ್ಸಾ ವಿಧಾನ ಇದೆಯಾ? ಹೌದು, ಈಗ ಶಸ್ತ್ರಚಿಕಿತ್ಸೆ ಎಲ್ಲ ಹಾರ್ಟ್ ಹಾರ್ಟ್ ತೊಂದರೆಗೂ ಶಸ್ತ್ರಚಿಕಿತ್ಸೆ ಅಂತಲೇ ಮಾಡಬೇಕಂತೇನಿಲ್ಲ. ಕೆಲವು ಸೀರಿಯಸ್ ಡಿಫೆಕ್ಟು ಅಥವಾ ಹಾರ್ಟಲ್ಲಿ ಹೋಲ್ ಇದೆ, ದೊಡ್ಡ ಹೋಲ್ ಇದೆ, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಉದಾಹರಣೆಗೆ ಕೆಲವು ಮಕ್ಕಳಿಗೆ ಒಂದು ಮೀಡಿಯಂ ಸೈಜ್ ಹೋಲ್ ಇದೆ, ಕೆಲವು ಮಕ್ಕಳಿಗೆ ವಾಲ್ವಲ್ಲಿ ಬ್ಲಾಕ್ ಇದೆ, ಇಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾಡ್ಬೋದು. ಅದು ಹೇಗೆ, ಮಗುಗೆ ನಿದ್ದೆ ಇಂಜೆಕ್ಷನ್ ಕೊಟ್ಟು ಕಾಲಿನ ನರದಿಂದ ಒಂದು ಸಣ್ಣ ಸೂಜಿ ಮಾಡಿ ಹಾರ್ಟಲ್ಲಿ ಒಂದು ಪೈಪ್ ಹಾಕಿ ಆ ಹೋಲ್ ಹಾರ್ಟಲ್ಲಿ ಇರೋದು ಹೋಲಲ್ಲಿ ನಾವು ಬಟನ್ ಹಾಕಿ ಬಂದ್ ಮಾಡ್ಬೋದು. ಅದು ಮಾಡಲಿಕ್ಕೆ ಸಾಧಾರಣ 1 ಗಂಟೆ ಬೇಕು, ಹಾಸ್ಪಿಟ್ಲಲ್ಲಿ 3 ದಿವಸ ಇರಬೇಕಾಗ್ತದೆ. ಇದು ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾಡ್ಬೋದು. ಆಮೇಲೆ ಈಗ ಚಿಕ್ಕ ಮಗು ಇರ್ತದೆ, ಅವರಿಗೆ ಈ ಎಲ್ಲ ಒಂದು ಶಸ್ತ್ರಚಿಕಿತ್ಸೆ ಒಂದು ಆಘಾತವನ್ನು ತಡ್ಕೊಳ್ಳುವಂತಹ ಶಕ್ತಿ ಇರ್ತದ ಅಂತ? ಹೌದು, ಈಗ ನೋಡಿ, ಈ ಶಸ್ತ್ರಚಿಕಿತ್ಸೆ ಚಿಕ್ಕ ಮಗು ಮಾಡು ಸಾಧಾರಣ ವಿಷಯ ಅಲ್ಲ, ಅದಕ್ಕೆ ನಾವು ಸ್ಪೆಷಲಿಸ್ಟ್ ಅದಕ್ಕಂತಾನೆ ಸ್ಪೆಷಲಿಸ್ಟ್ ಇರಬೇಕು. ಅದಕ್ಕೆ ನಾವು ಎಜಿ ಹಾಸ್ಪಿಟಲ್ ನಾವು ಬೇರೆ ಡಿಪಾರ್ಟ್ಮೆಂಟೇ ಇದೆ, ಮಕ್ಕಳ ಹೃದಯ ತಜ್ಞರು, ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಸರ್ಜನ್ನು, ಅದಕ್ಕೆ ಬೇರೆ ಅನಸ್ತೀಶಾ ICU ಎಲ್ಲ ಬೇರೆ ಕರೆಕ್ಟ್ ಸೆಟಪ್ ಇದ್ರೆ ಅದು ಒಳ್ಳೆ ಯಶಸ್ವಿ ಆಗ್ತದೆ. ಯಾವ್ಯಾವ ರೀತಿಯ ಅಂಗ ನ್ಯೂನತೆಗಳು ಬರ್ತವೆ ಈ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಲ್ಲಿ? ಕೆಲವರು ನೋಡಿ ಕೆಲವರು ಹೇಳ್ತಾರೆ ಎಲ್ಲ ಕೆಲವರು ಜನರಲ್ಲಿ ವಿಚಾರ ಏನಂದ್ರೆ ಎಲ್ಲರಿಗೂ ಹೋಲ್ ಇರುತ್ತೆ ಅಂತ, ಅದು ಎಲ್ಲರಿಗೂ ಗೊತ್ತು. ಬಟ್ ವಿಷಯ ಏನಂದ್ರೆ ಹಾರ್ಟ್ ಹುಟ್ಟಿದಿಂದ ಹಾರ್ಟ್ ತೊಂದರೆ ಸಾಧಾರಣ 30-40 ಟೈಪ್ ಹಾರ್ಟ್ ತೊಂದರೆ ಉಂಟು. ಹೋಲ್ ಇರೋದು ಸಾಮಾನ್ಯ ಏನೇನು ಸಮಸ್ಯೆ ಬರ್ತದೆ? ಹೌದು, ಸಾಮಾನ್ಯವಾಗಿ ಕೆಲವು ಮಕ್ಕಳಿಗೆ ಹೋಲ್ ಇರ್ತದೆ, ಕೆಲವರಿಗೆ ಹಾರ್ಟಲ್ಲಿ ಹೋಲ್ ಇರ್ತದೆ, ಕೆಲವರಿಗೆ ಶ್ವಾಸಕೋಶ ಹೋಗೋದು ಪೈಪಲ್ಲಿ ಬ್ಲಾಕ್ ಇರ್ಬೋದು, ಕೆಲವರಿಗೆ ಬಾಡಿಯಲ್ಲಿ ಹೋಗೋದು ಪೈಪಲ್ಲಿ ಬ್ಲಾಕ್ ಇರ್ಬೋದು, ಕೆಲವು ಅಕ್ಕಪಕ್ಕದಲ್ಲಿ ಈ ಕಡೆ ಆ ಕಡೆ ಪೈಪು ಲೆಫ್ಟ್ ಸೈಡ್ ಹಾರ್ಟ್ ಹೋಗೋದು ಪೈಪ್ ರೈಟ್ ಸೈಡ್ ಬರ್ಬೋದು, ರೈಟ್ ಸೈಡ್ ಬರೋದು ಪೈಪ್ ಲೆಫ್ಟ್ ಸೈಡ್ ಹೋಗ್ಬೋದು, ಕೆಲವರಿಗೆ ಒಂದು ಸೈಡ್ ಹಾರ್ಟ್ ಚಿಕ್ಕದಿರ್ಬೋದು, ಕೆಲವರಿಗೆ ಹಾರ್ಟ್ ಪಂಪಿಂಗ್ ಕಡಿಮೆ ಇರ್ಬೋದು, ಬೇರೆ ಬೇರೆ ರೀತಿ ತೊಂದರೆ ಇರ್ಬೋದು ಹಾರ್ಟಲ್ಲಿ. ಸಾಮಾನ್ಯವಾಗಿ ಇದಕ್ಕೂ ಕೂಡ ಈ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರವೋ? ಈ ಕಾಲದಲ್ಲಿ ಸಾಧಾರಣ 2020 ಹೇಳ್ಬಹುದು ಸಾಧಾರಣ 90% ಹಾರ್ಟ್ ತೊಂದರೆಗೆ ಅದಕ್ಕೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ. 10% ಹಾರ್ಟ್ ತೊಂದರೆಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇಲ್ಲ, ಕೆಲವು ಅಡ್ಜಸ್ಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಮಾಡಬಹುದು. ಅಂದ್ರೆ ಈಗ ತಕ್ಷಣಕ್ಕೆ ನೀವು ಶಸ್ತ್ರಚಿಕಿತ್ಸೆ ಮಾಡದೆ ಹೋಗಿ 6 ಕಳೆದು ಅಥವಾ 1 ಕಳೆದು ಈಗ ಮಾಡುವುದಿದ್ರೆ ಈ ಸಂದರ್ಭದಲ್ಲಿ ಏನಾದರೂ ಔಷಧಿ ಏನಾದರೂ ಕೊಡಬೇಕಾಗ್ತದೆ? ಹೌದು, ಈಗ ಉದಾಹರಣೆಗೆ ಕೆಲ ಮಕ್ಕಳಿಗೆ ಹಾರ್ಟ್ ಫೇಲಿಯರ್ ಇರ್ತದೆ, ಉಸಿರಾಟ ತೊಂದರೆ ಜಾಸ್ತಿ ಆಗ್ತದೆ, ಅವರಿಗೆ ಹಾಲು ಕುಡಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ನಾವೇನು ಮಾಡ್ತೇವೆ ಕೆಲವೊಮ್ಮೆ ಔಷಧಿ ಕೊಡ್ತೇವೆ ಹಾರ್ಟ್ ತೊಂದರೆ ಹಾರ್ಟ್ ಫೇಲಿಯರ್ ಕಡಿಮೆ ಆಗಲಿಕ್ಕೆ ಮತ್ತು ಉಸಿರಾಟ ತೊಂದರೆ ಕಡಿಮೆ ಆಗಲಿಕ್ಕೆ. ಮಗು ಹಾಲು ತೊಗೋಬಹುದು ಮತ್ತು ತಿಂಡಿ ತೊಗೋಬಹುದು, ಆಟ ಆಡ್ಬೋದು, ಆ ಸ್ಟೇಜಲ್ಲಿ ನಾವು ಔಷಧಿ ಕೊಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕಂಟ್ರೋಲ್ ಆಗದೇ ಇದ್ದರೆ ಮತ್ತೆ ನಾವು ಆಪರೇಷನ್ ಮಾಡಬೇಕಾಗ್ತದೆ. ಹೌದು, ಅಂದರೆ ಈಗ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಏನು ಡಿಫೆಕ್ಟ್ ಇದೆ ಅಂತ ನಿಮಗೆ ಗೊತ್ತಾದ ನಂತರ 6 ನಂತರ ಅದರ ಪಾಡಿಗೆ ಅದು ವಾಸಿಯಾಗುವ ಸಾಧ್ಯತೆ ಇದೆಯಾ? ಹೌದು, ಖಂಡಿತ. ಈಗ ಉದಾಹರಣೆಗೆ ಕೆಲವು ಒಂದು ಮೀಡಿಯಂ ಸೈಜ್ ಹೋಲ್ ಇದ್ರೆ ಹಾರ್ಟಲ್ಲಿ 50% ಮಕ್ಕಳಿಗೆ ಅದು ತನ್ನಷ್ಟಕ್ಕೆ ಚಿಕ್ಕದಾಗಿ ಬಂದ್ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ, 3 ಬಿಟ್ಟು ಸ್ಕ್ಯಾನ್ ಮಾಡಿ ನೋಡುವ, 6 ಬಿಟ್ಟು ಸ್ಕ್ಯಾನ್ ಮಾಡಿ ನೋಡುವ. ಅಕಸ್ಮಾತ್ ಬಂದ್ ಆಗದೇ ಇದ್ರೆ ಮತ್ತೆ ಮಗುಗೆ ತೂಕ ಬರುವುದಿಲ್ಲ, ಉಸಿರಾಟ ತೊಂದರೆ, ಪದೇ ಪದೇ ಕೆಮ್ಮು ಕಫ ಜ್ವರ ಬಂದರೆ ನಾವು ಅದು 6 ಅಥವಾ 1 ನಂತರ ಅದನ್ನು ಶಸ್ತ್ರಚಿಕಿತ್ಸೆ ಅಥವಾ ಬಟನ್ ಹಾಕಿ ಬಂದ್ ಮಾಡಿಸ್ಬೋದು. ಈ ಶಸ್ತ್ರಚಿಕಿತ್ಸೆ ಎನ್ನುವಂಥದ್ದು ಕೇಳಿದ ತಕ್ಷಣ ಯೋಚನೆ ಮಾಡುವಂಥದ್ದು ಇದು ತುಂಬ ಕಾಸ್ಟ್ಲಿ ಇರ್ಬೋದು, ಅದು ಚಿಕ್ಕ ಮಗುವಿಗೆ ಮಾಡುವಂಥ ಒಂದು ಶಸ್ತ್ರಚಿಕಿತ್ಸೆ ಅಂತ ಹೇಳಿ, ಸಾಮಾನ್ಯ ಎಷ್ಟು ಕಾಸ್ಟ್ ಬರ್ತದೆ? ಬೇರೆ ಬೇರೆ ವಿಧದಲ್ಲಿ ಇರ್ಬೋದು, ಕಾಸ್ಟ್ ಸಾಮಾನ್ಯ ಎವರೇಜ್ ಎಷ್ಟು ಬರ್ತದೆ? ಒಂದು ರೀತಿಯಲ್ಲಿ ಅದು ಸರಿ, ಅಂದರೆ ಶಸ್ತ್ರಚಿಕಿತ್ಸೆ ಚಿಕ್ಕ ಹಾಸ್ಪಿಟಲಲ್ಲಿ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ದೊಡ್ಡ ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡ್ತಾರೆ. ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಒಂದು 2-2.5 ಲಕ್ಷವರೆ ಖರ್ಚಾಗ್ತದೆ. ಇದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಏನಾದರೂ? ಈಗ ನೋಡಿ, ನಮ್ಮ ದೇಶದಲ್ಲಿ ತುಂಬಾ ಬಡವರಿದ್ದಾರೆ ಮತ್ತೆ ಕೃಷಿಗಳೆಲ್ಲ ಇದ್ದಾರೆ, ಅವರಿಗೆ ಇಷ್ಟು ಖರ್ಚು ಮಾಡ್ಲಿಕ್ಕೆಲ್ಲ ಬರುವುದಿಲ್ಲ ಅವರಿಗೆ. ಅದಕ್ಕೆ ಅವ್ರಿಗೋಸ್ಕರ ಕೆಲವು ಸ್ಕೀಮ್ ಇದೆ, ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಮತ್ತೆ ಆಯುಷ್ಮಾನ್ ಆರೋಗ್ಯ ಸ್ಕೀಮ್ ಇದ್ದವರು ಅವರಿಗೆಲ್ಲ ಈ ಚಿಕಿತ್ಸೆ ಎಲ್ಲ ಫ್ರೀ ಆಗ್ತದೆ. ಅಂದ್ರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ನಂತರ ಯಾವುದು ಒಂದು ಪೈಸನ್ನು ಕಟ್ಟಲಿಕ್ಕಿಲ್ಲ, ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ತಂದೆ ತಾಯಿ ಅಂದ್ರೆ ಒಂದು ಜವಾಬ್ದಾರಿ ಏನು, ಈಗ ಮಗುವಿನಲ್ಲಿ ಇಂಥ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಗುರುತಿಸಿದ ಮೇಲೆ ಅವ್ರು ಏನು ಮಾಡಬೇಕು? ಹೌದು, ನನಗೆ ಒಂದೇ ಒಂದು ವಿಷಯ ಏನು ಹೇಳಬೇಕಂದ್ರೆ, ಒಮ್ಮೆ ಹಾರ್ಟಲ್ಲಿ ಮಕ್ಕಳ ಡಾಕ್ಟರ್ ಒಂದು ಹೇಳಿದ್ರೆ ಹಾರ್ಟ್ ಒಮ್ಮೆ ಸ್ಕ್ಯಾನ್ ಮಾಡಿಸಿ ನನಗೆ ಸಂಶಯ ಇದೆ ಹಾರ್ಟ್ ತೊಂದರೆ ಅಂತ ಅವ್ರು ಆಗ ಹೇಳುವಾಗ ನೀವು ಹೆದರ್ಸ್ಬಾರ್ದು. ಕರೆಕ್ಟಾಗಿ ತಕ್ಷಣ ಹೋಗಿ ಒಂದು ಟೆಸ್ಟ್ ಮಾಡಿಸ್ಕೊಂಡು ಬರ್ಬೋದು, ನಮಗೆ ಗೊತ್ತಾಗ್ತದೆ ಯಾವ ಥರ ಮೈನರ್ ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಅಂತ ನಮಗೆ ಗೊತ್ತಾಗ್ತದೆ. ಎರಡನೇದು, ಒಮ್ಮೆ ಗೊತ್ತಾದ ಮೇಲೆ ಅವ್ರು ಹೇಗೆ ಹೇಳ್ತಾರೆ ನೀವು ಹಾಗೆ ಮಾಡಬೇಕು. ಅಕಸ್ಮಾತ್ ಅವ್ರು ಹೇಳಿದ್ರೆ 6 ನಂತರ ಬರ್ಬೇಕಂತ ಹೇಳಿದ್ರೆ ನೀವು ಕರೆಕ್ಟ್ ಹೋಗಿ ತೋರಿಸ್ಬೇಕು, ಅಥವಾ ಅವ್ರು ಹೇಳಿದ್ರೆ ಬೇಗ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಡೌಟ್ ಇದ್ರು ಸಹ ಒಂದು ಸೆಕೆಂಡ್ ಒಪಿನಿಯನ್ ತಗೊಂಡು ಆದ್ರೂ ಸಹ ನೀವು ಒಂದು ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಮಗುಗೆ ಫ್ಯೂಚರಲ್ಲಿ ತೊಂದರೆ ಆಗುದಿಲ್ಲ. ನೀವು ಹೆದರಿ ಮನೆಯಲ್ಲೇ ಕೂತ್ಕೊಂಡ್ರೆ ಮತ್ತೆ ಮಗುಗೆ ಹಾರ್ಟ್ ಫೇಲಿಯರ್ ಆಗಿ ಮತ್ತೆ ಕಂಡೀಷನ್ ಸೀರಿಯಸ್ ಆಗ್ತದೆ. ಈ ಆಪರೇಷನ್ ಅಥವಾ ಅನಂತರದ ಒಂದು ಚಿಕಿತ್ಸೆಗೆ ಎಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ, ಆಮೇಲೆ ಅನಂತರದ ಒಂದು ಜೀವನ ಕ್ರಮ ಅಂದರೆ ಹೇಗಿರಬೇಕು? ಹೌದು, ಈಗ ಶಸ್ತ್ರಚಿಕಿತ್ಸೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ಸಾಧಾರಣ ಒಂದು ವಾರ ಇರಬೇಕಾಗ್ತದೆ, ಕಮ್ಮಿಯಲ್ಲಿ ಒಂದು ವಾರ. ಸಾಮಾನ್ಯವಾಗಿ ಒಂದು ವಾರದಿಂದ 10 ದಿವಸ ಒಳಗಡೆ ಆಪರೇಷನ್ ಮುಗಿಸಿ ಮನೆಗೆ ಹೋಗ್ಬಹುದು. ಮತ್ತೆ ನಾನು ಹೇಳೋದು ಬಟನ್ ಹಾಕಿ ಪಿನ್ ಹೋಲ್ ಸರ್ಜರಿ ಮಾಡೋದು, ಅದರಲ್ಲಿ ಹಾಸ್ಪಿಟಲ್ ಅಲ್ಲಿ 3 ದಿವಸ ಇರಬೇಕಾಗ್ತದೆ. ಅದು ಮಾಡಿದ್ಮೇಲೆ ಒಂದು ವಾರ ಒಳಗಡೆ ಮಗು ಬೇರೆ ಮಕ್ಕಳ ತರ ಆಟ ಆಡ್ಬಹುದು, ಓಡಾಡ್ಬಹುದು. ಮತ್ತೆ ಒಮ್ಮೆ ಸರ್ಜರಿ ಶಸ್ತ್ರಚಿಕಿತ್ಸೆ ಅಥವಾ ಪಿನ್ ಹೋಲ್ ಸರ್ಜರಿ ಸಕ್ಸಸ್ ಆದರೆ ಫ್ಯೂಚರ್ ಅಲ್ಲಿ ಬೇರೆ ಮಕ್ಕಳ ತರ ಶಾಲೆ ಹೋಗ್ಬಹುದು, ಆಟ ಆಡ್ಬಹುದು, ಕಾಲೇಜ್ ಹೋಗ್ಬಹುದು, ಓದೋದ್ರಲ್ಲಿ ಮತ್ತೆ ಕೆಲಸ ಮಾಡೋದ್ರಲ್ಲಿ ಬೇರೆ ಮಕ್ಕಳ ತರ ಬೇರೆಯವ್ರ ತರನೇ ಜೀವನ ಉಳಿಸ್ಬಹುದು. ಇಂಥ ಒಂದು ಆರೋಗ್ಯ ಸಮಸ್ಯೆ ಇದೆ, ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಆಗಿದೆ ಅಂತ ಇಟ್ಕೊಳ್ಳಿ, ಅನಂತರ ಮತ್ತೆ ಇಂಥ ಸಮಸ್ಯೆ ಮತ್ತೆ ಪುನಃ ಬರುವುದಕ್ಕೆ ಸಾಧ್ಯತೆ ಉಂಟಾ? ಹೌದು, 90% ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಸಕ್ಸಸ್ ಆದಮೇಲೆ ಹಾರ್ಟ್ ತೊಂದರೆ ಯಾವುದು ಬರುವುದಿಲ್ಲ. ಬಟ್ ಒಂದು 10% ಕಮ್ಮಿ ಮಕ್ಕಳಿಗೆ ಎರಡನೇ ಸರ್ಜರಿ ಬೇಕಾಗ್ಬಹುದು, ಅಥವಾ ಕೆಲವು ಮಕ್ಕಳಿಗೆ ಲೈಫ್ ಲಾಂಗ್ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕಾಗ್ತದೆ. ಹೌದು. ಆಮೇಲೆ ಈಗ ಶಸ್ತ್ರಚಿಕಿತ್ಸೆ ನಂತರ ಅವರ ಆಹಾರ ಕ್ರಮ ಎಲ್ಲ ಹೇಗಿರಬೇಕು, ಮಗು ಏನು ಆಹಾರ ಕೊಡುವಂತಹದ್ದು, ಅದಕ್ಕೆ ಏನಾದರೂ ಗೈಡ್ಲೈನ್ಸ್ ಉಂಟಾ? ಹೌದು, ಶಸ್ತ್ರಚಿಕಿತ್ಸೆ ಮಾಡಿದ ತಕ್ಷಣ 1 ತಿಂಗಳು ಅವರು ಈ ಕೂಲ್ ಡ್ರಿಂಕ್ಸು ಮತ್ತು ಐಸ್ ಕ್ರೀಮ್ ಹೊರಗಡೆದು ತಿಂಡಿ ಎಲ್ಲ ತಿನ್ನಬಾರದು. ಚಿಕ್ಕ ಮಗು ಅಂಥದ್ದು ಕುಡಿಯೋದಿಲ್ಲ? ಹೌದು. ಬಟ್ ಅಂದರೆ ತಾಯಿ ಹಾಲು ಕೊಡ್ಬೋದು ಅಂತ? ಹೌದು, ತಾಯಿ ಹಾಲು ಕೊಡ್ಬೋದು. ನಮ್ಮ ಪ್ರಕಾರ ಶಸ್ತ್ರಚಿಕಿತ್ಸೆ ಆದ ನಂತರ ಅಕಸ್ಮಾತ್ ಸಕ್ಸಸ್ ಆದರೆ ಮನೆಗೆ ಹೋದ ತಕ್ಷಣ ಹೋದ ನಂತರ ಬೇರೆ ನಾ ಸಾಮಾನ್ಯವಾಗಿ ಏನು ತಿಂತಾರೆ ಅದೆಲ್ಲ ಆಹಾರ ಎಲ್ಲ ತಿನ್ನಿಸ್ಬೋದು. ಡಾಕ್ಟರ್ ಹೇಳಬೇಕು ಸಕ್ಸಸ್ ಆಗ್ತದೆ ಅಂತ ಆದರೆ ಅಂತ ಪ್ರಶ್ನೆ ಬರೋದಿಲ್ಲ. ಹೌದು. ಡಾಕ್ಟರ್, ಈಗ ಇಂಥ ಒಂದು ಆರೋಗ್ಯ ಸಮಸ್ಯೆ ಬಾರದ ಹಾಗೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು, ಈಗ ತಾಯಿಗೆ ಒಂದು ಮೆಸೇಜ್ ಏನು ಅಂತ? ಈಗ ನೋಡಿ, ತಾಯಿ ಗರ್ಭಿಣಿ ಆಗುವಾಗ ಡಾಕ್ಟರ್ ಹತ್ರ ಕೇಳದೆ ಯಾವ ಮಾತ್ರೆ ತಗೋಬಾರದು. ಬರೀ ಒಂದು ಜ್ವರದಾಗಲಿ, ತಲೆನೋವು ಆಗಲಿ, ಮತ್ತು ಹೊಟ್ಟೆ ನೋವು ಆಗಲಿ, ಡಾಕ್ಟರ್ ಹತ್ರ ಕೇಳಿ ಟ್ಯಾಬ್ಲೆಟ್ ತಗೋಬೇಕಾಗ್ತದೆ. ಒಂದು. ಎರಡನೇದು, ಬೇರೆ ಯಾವುದಾದ್ರೂ ಕಾಲೆಗೆ ಹಾರ್ಟ್ ಮಾತ್ರೆ ತಗೊಳ್ತಾ ಇದ್ರೆ, ಉದಾಹರಣೆಗೆ ಕೆಲವರಿಗೆ ಫಿಟ್ಸ್ ಇರ್ತದೆ, ಅಥವಾ ಬೇರೆ ಏನಾದ್ರೆ ಶುಗರ್ದು ತೊಂದರೆ ಇರ್ತದೆ, ಬೇರೆ ಏನಾದ್ರೆ ಬಿ ಪಿದು ಕಾಯಿಲೆ ಇರ್ಬೋದು, ಆ ಮಾತ್ರೆ ಅಕಸ್ಮಾತ್ ತಗೊಳ್ತಾ ಇದ್ರೆ ನೀವು ನಮ್ಮ ಡಾಕ್ಟರ್ಗೆ ಹೇಳಬೇಕು, ಅದನ್ನ ಗರ್ಭಿಣಿ ಆಗಿದ್ದೀನಿ, ಈ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬಹುದಾ, ಇದರಿಂದ ನಮ್ಮ ಮಗುವಿಗೆ ಎಫೆಕ್ಟ್ ಆಗ್ತದ, ನೀವು ಕೇಳಿ ಅದನ್ನು ತಗೋಬೇಕಾಗ್ತದೆ. ಈಗ ಡ್ರಗ್ಸ್ ಆಗ್ಬೋದು ಅಥವಾ ಮಾದಕ ಪದಾರ್ಥಗಳಾಗ್ಬೋದು, ಇದರದ್ದು ಏನಾದರೂ ಪರಿಣಾಮ ಬೀರ್ತದೆ ಮಗುವಿನ ಆರೋಗ್ಯದ ಮೇಲೆ? ಹೌದು. ಈಗ ಸಾಧಾರಣವಾಗಿ ಈಗ ವೈಟಮಿನ್ಸು ಶಕ್ತಿಗೆ ಮತ್ತು ಕಬ್ಬಿಣಾಂಶದ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ಪ್ರೆಗ್ನೆನ್ಸಿ, ಅದು ಸಾಮಾನ್ಯವಾಗಿ ತಗೋಬಹುದು. ಅದು ಇಲ್ಲದೆ ಬೇರೆ ಯಾವುದಾದ್ರೆ ಮಾತ್ರೆ ತಗೊಳ್ತಾ ಇದ್ರೆ ಅದು ಮಗುಗೆ ಎಫೆಕ್ಟ್ ಆಗಲಿಕ್ಕೆ ಚಾನ್ಸ್ ಉಂಟು. ಅದಕ್ಕೆ ನಿಮ್ಮ ಡಾಕ್ಟರ್, ಲೇಡೀಸ್ ಡಾಕ್ಟರ್ ಹತ್ರ ಒಮ್ಮೆ ಕೇಳ್ಕೊಂಡು ಮಾತ್ರ ತಗೋಬೇಕಾಗ್ತದೆ. ಈಗ ಲೇಟ್ ಆಗಿ ಪ್ರೆಗ್ನೆನ್ಸಿ ಆಗುವಂತಹದ್ದು, ಲೇಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಮಗುವಿನ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗ್ತದಾ? ಇಲ್ಲ, ಅದಕ್ಕೂ ಹಾರ್ಟ್ಗೂ ಏನು ಸಂಬಂಧ ಇಲ್ಲ. ಬಟ್ ಲೇಟ್ ಪ್ರೆಗ್ನೆನ್ಸಿ ಆದರೆ ಡೌನ್ ಸಿಂಡ್ರೋಮ್ ಅಂತ ಆಗಲಿಕ್ಕೆ ಚಾನ್ಸ್ ಉಂಟು. ಅದರಲ್ಲಿ 50% ಮಕ್ಕಳಿಗೆ ಹಾರ್ಟ್ ತೊಂದರೆ ಬರಲಿಕ್ಕೆ ಚಾನ್ಸ್ ಉಂಟು. ಹೌದು. ತಾಯಿಯಂದ್ರಿಗೆ ನಿಮ್ಮ ಒಂದು ಸಂದೇಶ ಏನು, ಇಂಥ ಮಗುವಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬಾರದ ಹಾಗೆ ಮಾಡಿಕೊಳ್ಳುವ ಅಥವಾ ಬಂದರೆ ಅದರ ನಿರ್ವಹಣೆ ಮಾಡುವುದರ ಬಗ್ಗೆ? ಫಸ್ಟ್ ವಿಷಯ ಏನಂದರೆ, ಗರ್ಭಿಣಿ ಆಗುವಾಗ ಯಾವ ಟ್ಯಾಬ್ಲೆಟು ಡಾಕ್ಟರ್ ಹತ್ರ ಕೇಳದೆ ತಗೋಬಾರದು. ಎರಡನೇ ವಿಷಯ ಏನಂದರೆ, ನೀವು ಕರೆಕ್ಟ್ ಟೈಮಲ್ಲಿ ಡಾಕ್ಟರ್ ಯಾವಾಗ ಹೇಳ್ತಾರೆ ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಸ್ಕ್ಯಾನಲ್ಲಿ 4-5 ತಿಂಗಳ ಒಳಗಡೆ ಅಕಸ್ಮಾತ್ ಹೊಟ್ಟೆಯಲ್ಲಿರೋ ಮಗುವಿಗೆ ಹಾರ್ಟಲ್ಲಿ ತೊಂದರೆ ಇದ್ದರೆ ಅದು ಗೊತ್ತಾಗ್ತದೆ. ಮೂರನೇ ವಿಷಯ, ಹುಟ್ಟಿದ ತಕ್ಷಣ ತುಟಿ ನೀಲಿ ಬಣ್ಣ ಆಗೋದು ಅಥವಾ ಎದೆ ಹಾಲು ಬಿಟ್ಟು ಬಿಟ್ಟು ಕುಡಿಯೋದು, ಉಸಿರಾಟ ತೊಂದರೆ ಇರೋದು, ಆ ಲಕ್ಷಣಗಳು ಕಾಣಿದ್ರೆ ಇಮಿಡಿಯೇಟು ಮಕ್ಕಳು ಡಾಕ್ಟರ್ಗೆ ತೋರಿಸ್ಬೇಕು ಅದರ ವಿಷಯ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ತಾಯಂದಿರಬಹುದು, ಅವರಲ್ಲಿ ಹುಟ್ಟುವಂತಹ ಮಗುವಿನಲ್ಲಿ ಇಂತಹ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದ? ಹೌದು, ಗೊತ್ತಾಗ್ತದೆ. ಈಗ ನೋಡಿ, ಸಾಮಾನ್ಯವಾಗಿ ಯಾವ ಮಗು ಸಹ ಹಾಲು ಕುಡಿಯುವಾಗ ಬಿಟ್ಟು ಬಿಟ್ಟು ಹಾಲು ಕುಡಿಯೋದಿಲ್ಲ, ಸಾಧಾರಣ ಕಂಟಿನ್ಯೂ 5-10 ನಿಮಿಷ ಅದೇ ಕುಡಿತಾರೆ. ಬಟ್ ಬಿಟ್ಟು ಬಿಟ್ಟು ಉಸಿರಾಟ ಮಧ್ಯದಲ್ಲಿ ಉಸಿರಾಟ ತೊಂದರೆ ಬರೋದು, ಮತ್ತು ತಲೆ ಜಾಸ್ತಿ ಬೆವರೋದು, ಮತ್ತು ಹೊಟ್ಟೆ ಒಳಗಡೆ ಹೋಗೋದು ಉಸಿರಾಡುವಾಗ, ಉಸಿರಾಟ ತುಂಬ ಫಾಸ್ಟ್ ಇದ್ದರೆ ತಾಯಿಗೂ ಕಂಡಿಡಬಹುದು, ಅಂದರೆ ಮಗು ಹುಷಾರಿಲ್ಲ ಅಂತ ಕಂಡಿಡಬಹುದು. ಏನು ಕಾರಣ ಅಂತ ಗೊತ್ತಿರೋದಿಲ್ಲ. ಮತ್ತು ತುಟಿ ಅಲ್ವಾಗ ತುಟಿ ನೀಲಿ ಬಣ್ಣ ಆಗೋದು, ಅದು ತಾಯಿಗೂ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಹಾಡು ತೊಂದರೆ ಅಂತ ಖಂಡಿತ ಗೊತ್ತಾಗುದಿಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಅವರು ಖಂಡಿತ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ಬೇಕು. ಮತ್ತೆ ಪದೇ ಪದೇ ಕೆಮ್ಮು ಕಫ ಬರ್ತಾ ಇದ್ರು ಸಹ ಅವರೊಮ್ಮೆ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ಬೇಕಾಗ್ತದೆ. ಒಳ್ಳೇದು ಡಾಕ್ಟರ್ ಪ್ರೇಮ ಆಳು ಅವರೇ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಏನೇನು, ಯಾವ ರೀತಿ ಚಿಕಿತ್ಸೆಯನ್ನ ಕೊಡಿಸಬಹುದು, ಈ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನವಜಾತ ಶಿಶುಗಳ ಹೃದಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಡಾಕ್ಟರ್ ಪ್ರೇಮ್ ಆಳ್ವ, ಎಜಿ ಆಸ್ಪತ್ರೆಯ ಮಕ್ಕಳ ಹೃದ್ರೋಗ ತಜ್ಞರು, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಹಾಡಿದವರು ಎಸ್ ಜಾನಕಿ. ಎತ್ತೀರೆ ಕೆಂಪಾರತಿ. ಎತ್ತೀರೆ ಕೆಂಪಾರತಿ. ಎತ್ತೀರೆ ಕೆಂಪಾರತಿ. ತೀರೆ ಕೆಂಪಾರತಿ. ತೀರೆ ಕೆಂಪಾರತಿ. ತೀರೆ ಕೆಂಪಾರತಿ. ತೀರೆ ಕೆಂಪಾರತಿ.